50 languages. 94 94 أدوات الربط رقم 1 ಸಂಬಂಧಾವ್ಯಯಗಳು ಒಂದು انتظر حتى يتوقف المطر ಮಳೆ ನಿಲ್ಲುವವರೆಗೆ ಕಾಯಿ انتظر حتى اصبح جاهزا ನಾನು ತಯಾರಾಗುವವರೆಗೆ ಕಾಯಿ انتظر حتى يعود ಅವನು ಹಿಂತಿರುಗಿ ಬರುವವರೆಗೆ ಕಾಯಿ سأنتظر حتى يجف شعري ನನ್ನ ಕೂದಲು ಒಣಗುವವರೆಗೆ ಕಾಯುತ್ತೇನೆ سأنتظر حتى ينتهي الفيلم ಚಿತ್ರ ಮುಗಿಯುವವರೆಗೆ ಕಾಯುತ್ತೇನೆ سأنتظر حتى تصبح الإشارة خضراء ನಾನು ಟ್ರಾಫಿಕ್ ಲೈಟ್ ಹಸಿರು ಆಗುವ ತನಕ ಕಾಯುತ್ತೇನೆ متى ستسافر في إجازة؟ ನೀನು ಯಾವಾಗ ರಜೆಯಲ್ಲಿ ಹೋಗುತ್ತೀಯ قبل أن تبدأ العطلة الصيفية ಬೇಸಿಗೆ ರಜೆಗಳ ಮುಂಚೆಯೇ ಹೋಗುತ್ತೀಯ نعم قبل بداية العطلة الصيفية ಹೌದು ಬೇಸಿಗೆ ರಜೆ ಪ್ರಾರಂಭ ಆಗುವುದಕ್ಕೆ ಮುಂಚೆ ಹೋಗುತ್ತೇನೆ أصلح السقف قبل أن يأتي الشتاء. ಚಳಿಗಾಲ ಪ್ರಾರಂಭ ಆಗುವುದಕ್ಕೆ ಮುಂಚೆ ಛಾವಣಿಯನ್ನು ದುರಸ್ತಿ ಮಾಡು. اغسل يديك قبل أن تجلس إلى الطاولة. ಊಟಕ್ಕೆ ಕುಳಿತುಕೊಳ್ಳುವ ಮುಂಚೆ ಕೈಗಳನ್ನು ತೊಳೆದುಕೋ. اغلق النافذة قبل أن تخرج. ಹೊರಗೆ ಹೋಗುವ ಮುಂಚೆ ಕಿಟಕಿಗಳನ್ನು ಮುಚ್ಚು متى ستأتي إلى البيت؟ ಮನೆಗೆ ಯಾವಾಗ ಹಿಂದಿರುಗುತ್ತೀಯ بعد الدرس ಪಾಠಗಳ ನಂತರವೇ نعم بعد انتهاء الدرس ಹೌದು ಪಾಠಗಳು ಮುಗಿದ ನಂತರ بعد أن تعرض لحادث لم يعد قادرا على العمل. ಅವನಿಗೆ ಅಪಘಾತ ಆದ ನಂತರ ಅವನಿಗೆ ಕೆಲಸ ಮಾಡಲು ಆಗಲಿಲ್ಲ. بعد أن خسر عمله سافر إلى أمريكا. ಅವನ ಕೆಲಸ ಹೋದ ಮೇಲೆ ಅವನು ಅಮೆರಿಕಾಗೆ ಹೋದ. بعد أن سافر إلى أمريكا أصبح غنيا. ಅಮೆರಿಕಾಗೆ ಹೋದ ನಂತರ ಅವನು ಹಣವಂತನಾದ.